ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನ ವಾಣಿಯಲ್ಲಿ ಡೆಂಗಿ ಜ್ವರಕ್ಕೆ ಕಾರಣಗಳು ಮತ್ತು ತಡೆಗಟ್ಟುವಿಕೆ, ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾ ರಮೇಶ್ ರಾವ್ ಅವರೊಡನೆ ಸಂದರ್ಶನ. ಡಾ ರಮೇಶ್ ರಾವ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಳೆಗಾಲದ ಮುನ್ಸೂಚನೆಯಾಗಿ ಪೂರ್ವಭಾವಿಯಾಗಿ ಸಾಕಷ್ಟು ಪ್ರದೇಶದಲ್ಲಿ ಮಳೆ ಆಗಿರುವುದನ್ನ ನೋಡ್ತಾ ಇದ್ದೀವಿ. ಜೊತೆಗೆ ಮಳೆಗಾಲಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಸಾಂಕ್ರಾಮಿಕ ರೋಗಗಳು ಕೂಡ ಅಲ್ಲಲ್ಲಿ ಕಾಣಿಸಿಕೊಂಡಿದೆ ಅನ್ನುವಂತಹ ಒಂದು ವಿಚಾರವೂ ಕೂಡ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಡೆಂಗ್ಯೂ ರೋಗ ಇದರ ಒಂದು ಉಲ್ಬಣಾವಸ್ಥೆಗೆ ಹೋಗುವಂತಹದ್ದಾಗಬಹುದು ಅಥವಾ ಒಂದು ರೋಗ ಲಕ್ಷಣಗಳಾಗಬಹುದು, ಯಾವ ರೀತಿ ನಿರ್ವಹಣೆಯನ್ನ ಮಾಡಬೇಕು ಎನ್ನುವಂತಹ ವಿಚಾರ ಹೇಳಿ. ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ? ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಈ ಡೆಂಗಿ ಕಾಯಿಲೆ ಏನಿದೆ ಅದು ನಮ್ಮ ರಾಜ್ಯಾದ್ಯಂತ ಈ ವರ್ಷ ಆಲ್ಮೋಸ್ಟ್ ದ್ವಿಗುಣ ಆಗಿದೆ ಅಂತ ಹೇಳಬಹುದು. ಇನ್ನೂ ಕೂಡ ರಿಪೋರ್ಟ್ ಆಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣ ಇದೆ. ಮಳೆಗಾಲ ಪೂರ್ವದಲ್ಲಿ ಸ್ವಲ್ಪ ನೀರಿನ ಕೊರತೆ ಕೂಡ ಬಂತು ನಮ್ಮ ಜಿಲ್ಲೆಯಲ್ಲಿ. ಅದರಿಂದಾಗಿ 2 ದಿವಸ 3 ದಿವಸಕ್ಕೊಮ್ಮೆ ಈ ಪಂಚಾಯತ್ ಮಟ್ಟದಲ್ಲಿ ಅಥವಾ ನಗರ ವ್ಯಾಪ್ತಿಯಲ್ಲಿ ನೀರನ್ನು ಬಿಡ್ತಾ ಇದ್ದ ಕಾರಣ ಈ ಡೆಂಗು ಹರಡುವಂತ ಏನು ಇಡೀ ಸೊಳ್ಳೆಗಳೇನಿದೆ ಅವುಗಳ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಜನರು ನಮ್ಮ ಈ ಬ್ಯಾರಲ್, ಡ್ರಮ್, ಸಿಮೆಂಟ್ ಟ್ಯಾಂಕ್ಗಳಲ್ಲಿ ನೀರನ್ನು ತುಂಬಿಟ್ಟು ಅದಕ್ಕೆ ಸರಿಯಾಗಿ ಮುಚ್ಚಿಡದ ಕಾರಣ ಅದರಲ್ಲಿ ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿಯನ್ನು ಮಾಡ್ತಾ ಇದೆ. ಈಗ ಬೇರೆ ರೀತಿಯ ಒಂದು ಜ್ವರಗಳಿಗೆ ಹೋಲಿಸಿ ನೋಡಿದ್ರೆ ಡೆಂಗ್ಯೂ ಜ್ವರದ ಒಂದು ವಿಶೇಷತೆ ಏನು, ರೋಗ ಲಕ್ಷಣಗಳು ಹೇಗಿರ್ತವೆ? ಈ ಡೆಂಗು ಕಾಯಿಲೆ ಏನಿದೆ ಅದು ಯೂಶಲಿ ನಮ್ಮ ವೈರಾಣುವಿಂದ ಬರುವಂತಹ ಕಾಯಿಲೆ. ಇದು ಮುಖ್ಯವಾಗಿ 4 ವಿಧದ ವೈರಾಣುಗಳಿದೆ. ಅದು ಡೆನ್ 1, ಡೆನ್ 2, ಡೆನ್ 3 ಮತ್ತು ಡೆನ್ 4 ಅಂತ. ನಮ್ಮ ಜಿಲ್ಲೆಯಲ್ಲಿ ನಾವು ಈಗ ಯಾರಿಗೆ ಕಾಯಿಲೆ ಪಾಸಿಟಿವ್ ಬಂದಿದೆ ಅವರ ರಕ್ತದ ಮಾದರಿಯನ್ನು ನಾವು NIV ಬೆಂಗಳೂರಿಗೆ ಕಳಿಸಿ ಪರೀಕ್ಷೆ ನಡೆಸಿದಾಗ ಸೀರೋ ಟೈಪಿಂಗ್ ಅಂತ ನಾವು ಹೇಳ್ತೀವಿ, ಅದು ಮಾಡಿದಾಗ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ 1, 2, 3 ಇದು 3 ಪ್ರಭೇದಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದೆ. ಮುಖ್ಯವಾಗಿ ಯಾವುದೇ ವೈರಾಣುವಿಂದ ಬರುವ ಕಾಯಿಲೆಯಲ್ಲಿ ಇರುವ ಹಾಗೆ ಪ್ರಾಥಮಿಕ ಹಂತದಲ್ಲಿ ಡೆಂಗಿ ಕಾಯಿಲೆಯಲ್ಲಿ ಕೂಡ ಜ್ವರ ಇರ್ತದೆ, ತಲೆನೋವಿರ್ತದೆ, ಕಣ್ಣುಗುಡ್ಡೆ ಹಿಂದೆ ನೋವಿರ್ತದೆ, ಮೈಕೈ ನೋವಿರ್ತದೆ, ಆಮೇಲೆ ಮಾಂಸ ಖಂಡಗಳಲ್ಲಿ ನೋವಿರ್ತದೆ. ಇದು ಹೈ ಗ್ರೇಡ್ ಫೀವರ್ ಅಂತ ಹೇಳ್ತೀವಿ, ಅಂದ್ರೆ 103-104 ಡಿಗ್ರಿ ಟೆಂಪರೇಚರ್ ವರೆಗೂ ಈ ದೇಹದ ತಾಪಮಾನ ಹೆಚ್ಚಾಗಬಹುದು. ಅದ್ರ ಜೊತೆಗೆ ಒಮ್ಮೆ ಈಗ ಜ್ವರ ಬಂದು ಹೋದ್ಮೇಲೆ ಅವನ ಮೈಯಲ್ಲಿ ನೀರಿನಂಶ ಮತ್ತೆ ಲವಣಾಂಶ ಬತ್ತಿ ಹೋಗುವ ಕಾರಣ ಅವನಿಗೆ ಸುಸ್ತು ಕೂಡ ಅತೀವ ಇದು ಇರ್ತದೆ. ಇದ್ರ ಜೊತೆಗೆ ಯೂಶಲಿ ಡೆಂಗು ಕಾಯಿಲೆ ಪ್ರಾರಂಭವಾಗಿ 3-4 ದಿನದ ನಂತರ ನಮ್ಮ ದೇಹದಲ್ಲಿ ಪ್ರತಿರೋಧಗಳು ಅಥವಾ ಆಂಟಿಬಾಡೀಸ್ ಏನಂತ ಹೇಳ್ತೇವೆ ಅದು ಉತ್ಪತ್ತಿ ಆಗುತ್ತೆ. ಈ ಸಮಯದಲ್ಲಿ ಈ ಪ್ರತಿರೋಧ ಡೆಂಗು ವೈರಸ್ಗೆ ಏನು ಉತ್ಪತ್ತಿ ಆಗಿದೆ ಅದು ನಮ್ಮ ಈ ಪ್ಲೇಟ್ಲೆಟ್ ಕಣಗಳ ಅಗೇನ್ಸ್ಟ್ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅದರಿಂದಾಗಿ ನಮ್ಮ ದೇಹದ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಈ ಡೆಂಗು ಕಾಯಿಲೆಯನ್ನು ನಾವು ವಿವರಿಸಬೇಕಾದ್ರೆ ನಾವು ಯೂಶಲಿ 3 ಸ್ಟೇಜ್ ಅನ್ನು ಹೇಳ್ತೇವೆ. ಒಂದು ಸಾಮಾನ್ಯ ಸ್ವರೂಪದ ಡೆಂಗು ಜ್ವರ, ಅದು ಯೂಶಲಿ ನಾನು ಈಗಾಗಲೇ ಹೇಳಿದ ರೋಗ ಲಕ್ಷಣಗಳು ಇರುವಂತಹ ಕಾಯಿಲೆ. ಎರಡನೇದು ಡೆಂಗು ಹಿಮರೇಜಿಕ್ ಫೀವರ್ ಅಥವಾ ಡೆಂಗು ರಕ್ತಸ್ರಾವ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ. ಅದರಲ್ಲಿ ನಾನೀಗ ಹೇಳಿದ ಹಾಗೆ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಯೂಶುವಲಿ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ 1 ಕ್ಯೂಬಿಕ್ ಮಿಲಿಲೀಟರ್ ಬ್ಲಡ್ ಅಲ್ಲಿ 1.5 ಲಕ್ಷದಿಂದ 4 ಲಕ್ಷ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ಇರುತ್ತೆ. ಬಟ್ ಈ ಡೆಂಗು ರಕ್ತಸ್ರಾವ ಸಿಂಡ್ರೋಮ್ ಅಥವಾ ಈ 4-5 ದಿನ ಈ ಜ್ವರ ಮುಗಿದ ಮೇಲೆ ಸರಿಯಾದ ಪ್ರಮಾಣದಲ್ಲಿ ಅವನು ನೀರು ಆಹಾರ ಸೇವನೆ ಮಾಡದೇ ಇದ್ರೆ ಅಥವಾ ರೆಸ್ಟ್ ತಗೊಳ್ಳೋದಿದ್ರೆ ಅವನಲ್ಲಿ ಈ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದು ಕೆಲವೊಂದ್ಸಲ 10,000ಕ್ಕಿಂತ ಕೆಳಗೆ ಕೂಡ ಇಳಿಯುತ್ತದೆ. ಆಗ ಅವನಲ್ಲಿ ಸಡನ್ ಆಗಿ ಒಂದು ಯಾವುದೇ ಒಂದು ದೇಹದ ಭಾಗದಿಂದ, ಅದು ವಸಡು ಇರಬಹುದು, ನಮ್ಮ ಅನ್ನನಾಳ ಇರಬಹುದು, ಅಥವಾ ಮೂತ್ರ ಮಾಡುವಾಗ ಮಲ ವಿಸರ್ಜಿಸುವಾಗ ಅದರಲ್ಲಿ ರಕ್ತ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಇದಕ್ಕೆ ನಾವು ಡೆಂಗು ರಕ್ತಸ್ರಾವ ಸಿಂಡ್ರೋಮ್ ಅಂತ ಹೇಳ್ತೇವೆ. ಮೂರನೇದಾಗಿ ಅದರಲ್ಲಿ ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಈ ವ್ಯಕ್ತಿಯಲ್ಲಿ ಸಡನ್ ಆಗಿ ಅವನ ದೇಹದ ಈ BP ಬ್ಲಡ್ ಪ್ರೆಷರ್ ಅಂತ ನಾವೇನು ಮಾಪನ ಮಾಡ್ತೇವೆ, ಯೂಶಲಿ ಆರೋಗ್ಯವಂತನಲ್ಲಿ 120-80 ಇರುತ್ತೆ ಬ್ಲಡ್ ಪ್ರೆಷರ್. ಇದು ಅನ್ರೆಕಾರ್ಡೇಬಲ್, ಅಂದ್ರೆ ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಕಡಿಮೆ ಆಗುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಡೆಂಗಿ ಕಾಯಿಲೆಯಲ್ಲಿ ರಕ್ತದಲ್ಲಿ ಫ್ಲೂಯಿಡ್ ಕಾಂಪೊನೆಂಟ್ ಮತ್ತೆ ಸೆಲ್ಯುಲಾರ್ ಕಾಂಪೊನೆಂಟ್ ಇರ್ತದೆ. ಈ ರಕ್ತನಾಳಗಳಲ್ಲಿ ಸಂಚರಿಸ್ತಾ ಇರ್ತದೆ. ಈ ರಕ್ತದಲ್ಲಿರುವ ಫ್ಲೂಯಿಡ್ ಅಥವಾ ನೀರಿನ ಅಂಶ ಏನಿದೆ ಅದು ಸರೌಂಡಿಂಗ್ ಟಿಶ್ಯೂಗಳಿಗೆ ಪರ್ಕೊಲೇಟ್ ಆಗುವ ಕಾರಣ ಅಲ್ಲಿ ರಕ್ತದಲ್ಲಿರುವ ಬ್ಲಡ್ ಪ್ರೆಷರ್ ಏನಿದೆ ಅದು ಕಡಿಮೆ ಆಗುತ್ತೆ. ಇದರಿಂದ ವ್ಯಕ್ತಿ ಸಡನ್ ಆಗಿ ತಲೆ ತಿರುಗಿ ಬಿದ್ದು ಕೋಮಕ್ಕೆ ಹೋಗಿ ಅದರಿಂದ ಮರಣವನ್ನು ಅಪ್ಪಿಕೊಳ್ಳುವ ಸಾಧ್ಯತೆ ಇರ್ತದೆ. ಮುಖ್ಯವಾಗಿ ವೈರಸ್ನಿಂದ ಬರುವಂತಹ ಒಂದು ಕಾಯಿಲೆ ಅಂತ ಹೇಳಿದ್ರಿ, ಈಗ ಈ ವೈರಾಣು ಎಲ್ಲಿ ಇರ್ತದೆ ಮತ್ತು ಹೇಗೆ ಹರಡುತ್ತದೆ ಅಂತ? ಇದು ಡೆಂಗಿ ಕಾಯಿಲೆ ಬಂದಂತಹ ವ್ಯಕ್ತಿಯ ರಕ್ತದಲ್ಲಿ ಈ ವೈರಾಣು ಇರುತ್ತೆ. ಎಸ್ಪೆಷಲಿ ಇನಿಷಿಯಲ್ 3-4 ಡೇಸ್, ಈಗ ಜ್ವರ ಶುರುವಾಗಿ 3-4 ದಿನದವರೆಗೂ ಇರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಪ್ರತಿರೋಧ ಉತ್ಪತ್ತಿ ಆಗ್ತದೆ ಆಗ ಈ ವೈರಾಣು ನಾಶ ಆಗ್ತದೆ. ಆ ಸಂದರ್ಭದಲ್ಲಿ ಒಂದು ವೇಳೆ ಈ ಡೆಂಗು ಹರಡುವಂತ ಸೊಳ್ಳೆ ಏನಿದೆ, ಈಡೀಸ್ ಈಜಿಪ್ಟಿಯಂ ಸೊಳ್ಳೆ ಅಂತ ಹೇಳ್ತೇವೆ, ಅದರ್ವೈಸ್ ಇದಕ್ಕೆ ಟೈಗರ್ ಮಾಸ್ಕಿಟೋ ಅಂತ ಕೂಡ ಕರಿತೇವೆ. ಯಾಕಂದ್ರೆ ಇದರ ದೇಹದಲ್ಲಿ ಕಪ್ಪು ಬಿಳಿ ಪಟ್ಟಿಗಳಿದೆ, ಅದಕ್ಕೆ ಈ ಟೈಗರ್ ಮಾಸ್ಕಿಟೋ ಅಂತ ಹೇಳೋದು ದೊಡ್ಡ ಗಾತ್ರ ಇರುತ್ತೆ. ಆಮೇಲೆ ಇದು ಯೂಶುವಲಿ ಈ ಡೆಂಗು ಕಾಯಿಲೆ ಪೀಡಿತ ವ್ಯಕ್ತಿಗೆ ಪ್ರಾಥಮಿಕ ಹಂತದಲ್ಲಿ ಕಚ್ಚಿದ್ರೆ ಅದು ಯೂಶುವಲಿ ಕಚ್ಚೋದು ಅದನ್ನ ರಕ್ತ ಕುಡಿಲಿಕ್ಕೆ ಅಲ್ಲ, ಅಂದ್ರೆ ಅದಕ್ಕೆ ಆಹಾರವಾಗಿ ರಕ್ತವನ್ನು ಸೇವನೆ ಮಾಡುವುದಿಲ್ಲ. ಯೂಶುವಲಿ ಅದು ಅದರ ಸಂತಾನ ಅಭಿವೃದ್ಧಿಗೆ ನಮ್ಮ ದೇಹದಲ್ಲಿರುವ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ನಲ್ಲಿರುವ ಹಿಮ ಅಂಶ ಬೇಕು, ಅದಕ್ಕೆ ಸಕ್ ಮಾಡುವಾಗ ಅದರ ಒಟ್ಟಿಗೆ ಈ ಡೆಂಗು ವೈರಸ್ ಕೂಡ ಬರುತ್ತೆ. ಈ ಡೆಂಗು ವೈರಸ್ ಬಂದಂತದ್ದು ಅದರ ದೇಹದೊಳಗೆ ಅದು ಮಲ್ಟಿಪ್ಲೈ ಆಗುತ್ತೆ. ಒಂದು ವೇಳೆ ಅದೇ ಸೊಳ್ಳೆ ಏನಿದೆ ಅದು ಇನ್ನೊಬ್ಬ ಆರೋಗ್ಯವಂತನಿಗೆ ಕಚ್ಚಿದ್ರೆ ಅವನಿಗೆ ಕಚ್ಚಿದ ಒಂದು 3-4 ದಿನ ನಂತರ ಈ ಜ್ವರ ಲಕ್ಷಣಗಳು ಡೆಂಗು ಜ್ವರ ಲಕ್ಷಣಗಳು ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಕಾಯಿಲೆಯಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನದಲ್ಲಿಡಬೇಕಾದ ಅಂಶ ಏನಂದ್ರೆ ಈಗ ಪ್ರೌಢ ಸೊಳ್ಳೆಗಳು ಏನಿದೆ ಅದು ಕಚ್ಚಿದ್ರೆ ಈಗ ಬೇರೆ ಕಾಯಿಲೆ ಮಲೇರಿಯಾ ಅಥವಾ ಇನ್ನಿತರ ಕಾಯಿಲೆಯಲ್ಲಿ ಪ್ರೌಢ ಸೊಳ್ಳೆ ನಾಶ ಆದ ಮೇಲೆ ಅದರಲ್ಲಿ ಕಾಯಿಲೆ ಹರಡುತ್ತಿಲ್ಲ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ವೇಳೆ ಈ ತಾಯಿ ಸೊಳ್ಳೆ ಏನಿದೆ ಅದು ಮೊಟ್ಟೆಯನ್ನು ಹಿಡ್ಕೊಂಡಿರ್ತದೆ 50-100. ಈ ಡೆಂಗು ಪೀಡಿತ ವ್ಯಕ್ತಿಗೆ ಕಚ್ಚಿದ ಸೊಳ್ಳೆಯು ಒಂದು ವೇಳೆ ಅದು ಮೊಟ್ಟೆ ಇಡುವಾಗ ಆ ಮೊಟ್ಟೆಯಲ್ಲೂ ಕೂಡ ವೈರಸ್ ಹೋಗುತ್ತೆ. ಆಗ ಆ ಮೊಟ್ಟೆ ಒಡೆದು ಮತ್ತೆ ಅದು ವಿವಿಧ ಹಂತಗಳ ಮೂಲಕ ಹೋಗಿ ಮತ್ತೆ ಪುನಃ ಪ್ರೌಢ ಸೊಳ್ಳೆಯಾಗಿ ಹಾರಾಡುವಾಗ ಆಲ್ರೆಡಿ ಡೆಂಗು ವೈರಸ್ ಇರುತ್ತೆ. ಆ ಸೊಳ್ಳೆ ಕೂಡ ಈ ಕಾಯಿಲೆಯನ್ನು ಹರಡುವ ಸಾಧ್ಯತೆ ಇರ್ತದೆ. ಅಂದ್ರೆ ಈಗ ರೋಗ ಪೀಡಿತ ವ್ಯಕ್ತಿಯಲ್ಲಿ ಈ ವೈರಾಣು ಎಷ್ಟು ಸಮಯದವರೆಗೆ ಇರ್ತದೆ? ಈಗ ಡೆಂಗ್ಯೂನಿಂದ ಅವರು ರಿಕವರ್ ಆದ ನಂತರ ಕೂಡ ಉಳಿದಿರುತ್ತದೋ ಹೇಗೆ? ಇಲ್ಲ, ಅದೇ ನಾನು ಈಗಾಗಲೇ ಹೇಳಿದ ಹಾಗೆ ರೋಗ ಪೀಡಿತ ವ್ಯಕ್ತಿಯಲ್ಲಿ ಯೂಶುವಲಿ ರೋಗ ಲಕ್ಷಣಗಳು ಪ್ರಾರಂಭವಾದ 4-5 ದಿನವರೆಗೆ ಇರ್ತದೆ. 5 ದಿನ ನಂತರ ನಮ್ಮ ದೇಹದಲ್ಲಿ ಪ್ರತಿರೋಧಗಳು ಬಂದ ತಕ್ಷಣ ಅದು ಅದನ್ನು ನಾಶ ಮಾಡಿಬಿಡುತ್ತದೆ. ಮತ್ತೆ ಅದರಲ್ಲಿ ವೈರಸ್ ಬ್ಲಡ್ ರಕ್ತದ ಮಾದರಿ ಪರೀಕ್ಷೆ ಮಾಡಿದ್ರೆ ವೈರಾಣು ಇರುವುದಿಲ್ಲ ಅಲ್ಲಿ. ಆಮೇಲೆ ಈಗ ಸೊಳ್ಳೆಯ ಮೂಲಕ ಈ ರೋಗ ಹರಡುತ್ತದೆ ಅಂತ ಹೇಳಿದ್ರಿ, ಸೊಳ್ಳೆಯ ಉತ್ಪತ್ತಿಯನ್ನ ನಿಯಂತ್ರಣ ಮಾಡುವಂತಹದ್ದು ಎಷ್ಟು ಪ್ರಮುಖವಾಗ್ತದೆ ಮತ್ತೆ ಏನೇನು ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ? ಯೂಶುವಲಿ ಇಡೀಸ್ ಸೊಳ್ಳೆಗಳೇನಿದೆ ಆ ಸೊಳ್ಳೆಗಳು ನಾವು ಕಟ್ಟಿಟ್ಟ ನೀರಿರಬಹುದು, ಶುದ್ಧವಾದ ನೀರಲ್ಲಿ ಅದು ವಂಶಾಭಿವೃದ್ಧಿಯನ್ನು ಮಾಡೋದು. ಅಂದ್ರೆ ಮೊಟ್ಟೆ ಇಡ್ಲಿಕ್ಕೆ ಎಲ್ಲಾ ಸೊಳ್ಳೆಗಳಲ್ಲಿ ನೀರು ಬೇಕು, ಅದು ಡೆಂಗು ಹರಡುವಂತ ಸೊಳ್ಳೆ ಸ್ವಚ್ಛ ನೀರಲ್ಲಿ, ಆಮೇಲೆ ಈ ಮಲೇರಿಯಾ ಹರಡುವಂತ ಸೊಳ್ಳೆ ಅನಾಫಿಲಿಸ್ ಏನಿದೆ ಅದು ಯೂಶುವಲಿ ಈ ಸಿಮೆಂಟ್ ಟ್ಯಾಂಕ್ಗಳು ಅಥವಾ ಕ್ಯೂರಿಂಗ್ ಆಗಿ ಕಟ್ಟಿಟ್ಟ ನೀರು ಅಥವಾ ಪಾಳು ಬಿದ್ದ ಬಾವಿಗಳಲ್ಲಿ ಉತ್ಪತ್ತಿ ಮಾಡುತ್ತದೆ. ಅದೇ ಈ ಆನೆಕಾಲು ರೋಗ ಹರಡುವಂತಹ ಕ್ಯೂಲೆಕ್ಸ್ ಸೊಳ್ಳೆಗಳು ಯೂಶುವಲಿ ಕೊಳಚೆ ನೀರಲ್ಲಿ ಸಂತಾನಾಭಿವೃದ್ಧಿ ಮಾಡುತ್ತವೆ. ಅದರಲ್ಲಿ ಈಡಿಸ್ ಸೊಳ್ಳೆ ಏನಿದೆ ಎಲ್ಲಿ ಅದಕ್ಕೆ ಸುಮಾರು 1 ounce ನೀರು ಸಿಗ್ತದೆ ಅಲ್ಲಿ ಹೋಗಿ ಅದು ಮೊಟ್ಟೆ ಇಡ್ತದೆ. ಅದು ನಮ್ಮ ಮನೆಯ ಒಳಗೆ ಇರುವಂತಹ ಸಿಮೆಂಟ್ ಟ್ಯಾಂಕ್, ಬ್ಯಾರಲ್, ಡ್ರಮ್ಮು, ಯಾವುದೇ ಆದ್ರೂ ನಾವು ಇದರಲ್ಲಿ ಪಾತ್ರೆಗಳಲ್ಲಿ ನೀರು ತುಂಬಿಸಿ ಇಟ್ಟಿದ್ರೆ ಯೂಶುವಲಿ ಅದನ್ನು ಮುಚ್ಚಿಡದಿದ್ರೆ ಅದಕ್ಕೆ ನೀರಿನ ಸಂಪರ್ಕಕ್ಕೆ ಬರ್ತದೆ, ಮೊಟ್ಟೆ ಇಡ್ತದೆ. ಎಸ್ಪೆಷಲಿ ನಾವೀಗ ಸದ್ಯದಲ್ಲೇ ನಮ್ಮ ಜಿಲ್ಲೆಯಲ್ಲಿ ಕೂಡ ಡೆಂಗು ಆದಂತ ಒಂದು ವಿಲೇಜ್ ನಾವು ನೋಡಿದ್ದೇವೆ ಅಂಕೋಲ ತಾಲೂಕಲ್ಲಿ. ಅಲ್ಲಿ ಮುಖ್ಯವಾಗಿ ವಂಶಾಭಿವೃದ್ಧಿ ಮಾಡ್ತಿದ್ದದ್ದು ಅದು ಫ್ರಿಜ್ಜಿನ ಹಿಂದ್ಗಡೆ ಒಂದು ಟ್ರೇ ಇರುತ್ತದೆ, ಡಿಫ್ರೋಸ್ಟ್ ಆದಾಗ ನೀರ್ ನಿಲ್ಲಕ್ಕೆ ಅದರಲ್ಲಿ ಇದು ಸೊಳ್ಳೆ ಉತ್ಪತ್ತಿ ಆಗ್ತಾ ಇತ್ತು. ಅದೇ ರೀತಿ ಮನೆಯ ಹೊರಗಡೆ ಇರುವಂತದ್ದು ಈಗ ಯೂಶುವಲಿ ನಾವು ಒರಳು ಕಲ್ಲು ಇರಬಹುದು, ಅದು ಮೊದಲೆಲ್ಲ ಮಿಕ್ಸಿ ಇಲ್ಲದಾಗ ಅದೇ ಮನೆ ಒಳಗೆ ಇರ್ತದೆ, ಈಗ ಅದು ಹೊರಗೆ ಬಂದಿದೆ, ಅದರಲ್ಲಿ ವಂಶಾಭಿವೃದ್ಧಿ ಮಾಡ್ತದೆ, ನೀರ್ ನಿಂತು. ಈಗ ಇನ್ನು ಮಳೆ ಶುರು ಆಗುತ್ತೆ, ಮಳೆ ಶುರು ಆದ್ಮೇಲೆ ಮನೆಯ ಹೊರಗಡೆ ಎಲ್ಲಿ ನಾವು ತ್ಯಾಜ್ಯಗಳನ್ನು ಬಿಸಾಡಿರ್ತೇವೆ ಅದು ಟೈರ್ ಇರಬಹುದು, ತೆಂಗಿನ ಚಿಪ್ಪು ಇರಬಹುದು, ಒಡೆದ ಬಕೆಟ್ಸ್, ಬಾಟ್ಲಿಗಳು ಅಥವಾ ಪೇಪರ್ ಕಪ್ ಗಳಿರ್ಬಹುದು, ಎಲ್ಲಿ ನೀರ್ ನಿಲ್ಲಿಕ್ಕೆ ಸಾಧ್ಯ ಉಂಟು ಅಲ್ಲೆಲ್ಲ ಈ ಇದು ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಈ ಉತ್ಪತ್ತಿ ಆಗುವುದನ್ನು ತಡೆಯಬೇಕಾದ್ರೆ ಒಂದು ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವು ಇರಬೇಕು. ಈ ಅರಿವು ಮಾಡುವುದನ್ನು ನಮ್ಮ ಇಲಾಖೆಯ ಈ ಕ್ಷೇತ್ರ ಸಿಬ್ಬಂದಿಗಳು ಅಥವಾ ಆಶಾ ಕಾರ್ಯಕರ್ತೆಯರು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಮನೆ ಮನೆಗೆ ಹೋಗಿ ಅವರು ಈ ಉತ್ಪತ್ತಿ ತಾಣಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ತೋರಿಸಿಕೊಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈಗ ನೀರು ನಮಗೆ ಚೆಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆದಾಗ ಕೆಲವೊಂದ್ಸಲ ನಾವು ಈ ಲಾರ್ವಾ ನಾಶಕಗಳು ಅಂತೇಳಿ ಇರ್ತವೆ, ಅದನ್ನು ನಾವು ಕೂಡ ವಾರಕ್ಕೆ ಒಂದು ಸಲ ನಾವು ಹಾಕ್ಬೇಕಾಗ್ತದೆ. ಇನ್ನು ಮನೆಯ ಸುತ್ತಮುತ್ತ ಚರಂಡಿ ಇರಬಹುದು ಅಥವಾ ಈ ನಗರ ಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಅಥವಾ ಗ್ರಾಮಗಳಲ್ಲೂ ಒಂದು ವೇಳೆ ಈ ಚರಂಡಿಗಳೇನಿದೆ ಅದು ಬ್ಲಾಕ್ ಇದ್ರೆ, ಅಲ್ಲಿ ತ್ಯಾಜ್ಯಗಳಿಂದ ತುಂಬಿ ಬ್ಲಾಕ್ ಇದ್ರೆ ಅದರಲ್ಲಿ ಕೂಡ ಶುದ್ಧ ನೀರು ನಿಲ್ಲುವ ಸಾಧ್ಯತೆ, ಅದರಲ್ಲಿ ಕೂಡ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಅದಕ್ಕೆ ನಾವು ಯೂಶಲಿ ಸಂಬಂಧಪಟ್ಟವರಿಗೆ ನಾವು ಪತ್ರ ಬರೆದು ಅದನ್ನು ಕೂಡ ಕ್ಲಿಯರ್ ಮಾಡಿ ಕೊಡಿ, ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿ ಅಂತೇಳಿ ನಾವು ವಿನಂತಿ ಮಾಡಿದ್ದೇವೆ. ಆಲ್ರೆಡಿ ಮಳೆಗಾಲ ಪೂರ್ವದಲ್ಲಿ ಎಲ್ಲಾ ಕಡೆಗಳಲ್ಲಿ ಇದು ನಡೀತಾ ಇದೆ. ಮತ್ತೆ ಈಗ ಬಸ್ ಡಿಪೋಗಳು ಇರ್ತದೆ, ಅಲ್ಲಿ ಟೈರ್ಗಳನ್ನು ಹಳೆ ಟೈರ್ಗಳನ್ನು ರಾಶಿ ಹಾಕಿರ್ತಾರೆ, ಅದರಲ್ಲಿ ಕೂಡ ಈ ಮಳೆ ನೀರು ನಿಲ್ಲುವ ಸಾಧ್ಯತೆ ಇರ್ತದೆ. ಈ ಟೈರ್ ರಿಪೇರಿ ಪಂಚರ್ ಅಂಗಡಿಗಳಲ್ಲಿ ಕೂಡ ಇರ್ತದೆ. ಇದನ್ನೆಲ್ಲ ನಾವು ನೋಡ್ಬಿಟ್ಟು ಪ್ರತಿ ಒಂದು ಕಡೆಗಳಲ್ಲೂ ಇದರ ಬಗ್ಗೆ ಜಾಗೃತಿ ವಹಿಸಲಿಕ್ಕೆ ನಾವು ಮಾರ್ಗದರ್ಶನವನ್ನು ನಮ್ಮ ಇಲಾಖೆಯಿಂದ ನಾವು ಕೊಡ್ತಾ ಇರ್ತೇವೆ. ಅಂದ್ರೆ ಈ ಸೊಳ್ಳೆ ಕಚ್ಚುವಂತ ನಿರ್ದಿಷ್ಟವಾದಂತಹ ಒಂದು ಸಮಯ ಅಂತ ಏನಾದ್ರೂ ಇದೆಯಾ, ಅಥವಾ ಈ ದಿವಸದ ಇಡೀ ಹೊತ್ತಿನಲ್ಲಿಯೂ ಕೂಡ ಇದು ಕಚ್ಚಬಹುದು ಹೇಗೆ? ಬೇರೆ ಬೇರೆ ಸೊಳ್ಳೆಗಳು ಬೇರೆ ಬೇರೆ ಸಮಯದಲ್ಲಿ ಕಚ್ತವೆ. ಯೂಶುವಲಿ ಈ ಡೆಂಗಿ ಹರಡುವಂತ ಸೊಳ್ಳೆ ಏನಿದೆ ಅದು ಇಡೀ ಸೊಳ್ಳೆ ಅದು ಹಗಲು ಹೊತ್ತಿನಲ್ಲಿ ಕಚ್ಚುತ್ತದೆ, ಡೇ ಬೈಟರ್ ಅಂತ ಹೇಳ್ತೇವೆ. ಅದು ಯಾರು ಆ ಸಮಯದಲ್ಲಿ ಮನೆಯಲ್ಲಿ ಇರ್ತಾರೋ ಅವರಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಯೂಶುವಲಿ ವೃದ್ಧರು ಅಥವಾ ಬಾಣಂತಿಯರು ಅಥವಾ ಸಣ್ಣ ಮಕ್ಕಳು ಮನೆಯಲ್ಲಿ ಆ ಸಮಯದಲ್ಲಿ ಇದ್ದಾಗ ಅವರಿಗೆ ಈ ಕಾಯಿಲೆ ಬರುವ ಚಾನ್ಸಸ್ ಜಾಸ್ತಿ ಇದೆ. ಸೊಳ್ಳೆ ಕಡಿತವನ್ನು ತಪ್ಪಿಸುವುದು ಹೇಗೆ? ಸೊಳ್ಳೆ ಕಡಿತವನ್ನು ತಪ್ಪಿಸಲಿಕ್ಕೆ ಒಂದು ಪರ್ಸನಲ್ ಪ್ರೊಟೆಕ್ಷನ್ ಮೆಜರ್ಸ್ ಅಂತ ನಾವೇನ್ ಹೇಳ್ತೀವಿ ಅದರಿಂದ ಕೂಡ ಸೊಳ್ಳೆ ಕಡಿತವನ್ನು ತಪ್ಪಿಸಬಹುದು. ಅದರಲ್ಲಿ ಮುಖ್ಯವಾಗಿ ಈ ಸೊಳ್ಳೆ ನಿರೋಧಕ ಮುಲಾಮ್ಗಳು, ಈ ಒಡಮಾಸ್ ಅಂತ ಸಿಗ್ತದೆ ಇದರಲ್ಲಿ, ಅದನ್ನು ಯೂಸ್ ಮಾಡಬಹುದು. ಅಥವಾ ಕಹಿಬೇವಿನ ಎಣ್ಣೆಯನ್ನು ಹಚ್ಚಿಕೊಳ್ಳುವುದರ ಮೂಲಕ ಕೂಡ ತಡೆಯಬಹುದು. ಅದು ಅಲ್ಲದೆ ಸಣ್ಣ ಮಕ್ಕಳಿರುವ ಮನೆಗಳಲ್ಲಿ ಲೋಬಾನ ಪೌಡರ್ ಹಾಕಿ ಧೂಪ ಹಾಕುವುದು ಕ್ರಮ ಇಟ್ಕೊಂಡಿರ್ತಾರೆ. ಅದನ್ನ ದಿನಕ್ಕೆ ಎರಡು ಬಾರಿ ಹಾಕಿದ್ರೆ ಕೂಡ ಈ ಕಿಟಕಿ ಬಾಗಿಲೆಲ್ಲ ಹಾಕಿ ಒಂದ್ಸಲ ಇದನ್ನ ಹಾಕಿದ್ರೆ ಅದನ್ನು ಮಾಡಬಹುದು. ಅದರ ಜೊತೆಗೆ ಸೊಳ್ಳೆ ಪರದೆಗಳನ್ನು ಉಪಯೋಗಿಸುವುದು, ಇದನ್ನು ಮಾಡೋದ್ರ ಮೂಲಕ ಕೂಡ ನಾವು ಇದನ್ನು ತಪ್ಪಿಸಬಹುದು. ಮತ್ತೆ ಮನೆ ಸುತ್ತಮುತ್ತ ಈ ಸೊಳ್ಳೆಗಳು ಬರದಾಗೆ ತಡೆಯುವ ಕೆಲವೊಂದು ಗಿಡಗಳಿರ್ತವೆ, ತುಳಸಿ ಗಿಡ ಅಥವಾ ಕಾಮಕಸ್ತೂರಿ ಗಿಡ ಅಂತ, ಸೇವಂತಿಗೆ ಗಿಡ, ಇವೆಲ್ಲ ಈ ಸೊಳ್ಳೆಗಳು ಹತ್ತಿರ ಸುಳಿಯದಂತೆ ಮಾಡುವ ಗಿಡಗಳು. ಅದನ್ನು ಆದಷ್ಟು ಹೆಚ್ಚು ಹೆಚ್ಚು ನಾವು ಅಥವಾ ಏನೂ ಇಲ್ಲ ಅಂದ್ರೆ ಕೈ ಬೇವಿನ ಗಿಡಗಳನ್ನು ಸ್ವಲ್ಪ ಹಾಕಿದ್ರು ಕೂಡ ಸೊಳ್ಳೆಗಳು ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಇದನ್ನು ಕೂಡ ಮಾಡುವ ಮೂಲಕ ನಮಗೆ ಸೊಳ್ಳೆ ಕಚ್ಚದಂತೆ ತಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಈ ಮಕ್ಕಳೆಲ್ಲ ಇರುವಾಗ ಇನ್ನು ಮಳೆಗಾಲದಲ್ಲಿ ಅಷ್ಟೊಂದು ಶೆಕೆ ಇರುವುದಿಲ್ಲ, ಆ ಟೈಮಲ್ಲಿ ಮೈ ಮುಚ್ಚುವ ಅಂದ್ರೆ ದೇಹದ ಹೆಚ್ಚಿನ ಪೋರ್ಷನ್ ಮುಚ್ಚುವ ಬಟ್ಟೆಗಳನ್ನು ತೊಡಿಸುವುದರ ಮೂಲಕ ಕೂಡ ಇದನ್ನು ತಡೆಯಬಹುದು. ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆಗಬಹುದು, ಸೆಕೆ ಇರುವ ಕಾರಣ ಸ್ವಲ್ಪ ಕಷ್ಟ ಆಗತ್ತೆ. ಸರಿ, ಈಗ ಈ ರೋಗವನ್ನು ದೃಢಪಡಿಸುವುದು ಹೇಗೆ? ಇದು ಡೆಂಗ್ಯೂ ಜ್ವರವೇ ಅಂತ ಹೇಳಿ ಯಾವ ರೀತಿ ಖಾತ್ರಿಪಡಿಸುವಂತಹದ್ದು, ಪ್ರಯೋಗಾಲಯದಲ್ಲಿ ಹೇಗೆ ಪರೀಕ್ಷೆ ಮಾಡಲಾಗ್ತದೆ? ಯೂಶುವಲಿ ಈ ಕಾಯಿಲೆಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ರಕ್ತದ ಮಾದರಿಯನ್ನು ಸಂಗ್ರಹಿಸುತ್ತೇವೆ. ಸುಮಾರು 5 ಮಿಲಿಲೀಟರ್ ಬ್ಲಡ್ ಅನ್ನು ತಗೊಂಡು ಅದರಲ್ಲಿ ಈ ಸೆಲ್ಯುಲರ್ ಕಾಂಪೋನೆಂಟ್ ಅನ್ನು ಸಪರೇಟ್ ಮಾಡಿ ಸೀರಮ್ ಅಂತ ಏನ್ ಬರುತ್ತೆ ಅದನ್ನು ನಾವು ಲ್ಯಾಬ್ ಅಲ್ಲಿ ಅಲಿಸಾ ಪರೀಕ್ಷೆ ಮಾಡುವ ಮೂಲಕ ನಾವು ಇದನ್ನು ಪತ್ತೆ ಹಚ್ಚುತ್ತೇವೆ. ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಜ್ವರ ಪ್ರಾರಂಭವಾಗಿ 3 ಅಥವಾ 4 ಅಥವಾ 5 ದಿನವರೆಗೂ NS1 ಟೆಸ್ಟ್ ಅಂತ, ನಾನ್ ಸ್ಟ್ರಕ್ಚರಲ್ ಆಂಟಿಜೆನ್ ಅಂತ ಇರುತ್ತೆ ಈ ಡೆಂಗು ವೈರಸ್ ಇದ್ದು, ಅದನ್ನು ಪತ್ತೆ ಹಚ್ಚುವ ಮೂಲಕ ನಾವು ಇದನ್ನು ಪರೀಕ್ಷೆ ಮಾಡ್ತೇವೆ. ನೆಕ್ಸ್ಟ್ ಇನ್ನೊಂದು 5 ದಿನ ನಂತರ ಒಂದು ವೇಳೆ ಬ್ಲಡ್ ಸ್ಯಾಂಪಲ್ ಬಂದ್ರೆ ಅದನ್ನು IgM ಆಂಟಿಬಾಡಿ ಅದರಲ್ಲಿ ಆ ವ್ಯಕ್ತಿದ್ದು ದೇಹದಲ್ಲಿ ಉಂಟಾ ಇಲ್ವಾ ಅಂತ ನೋಡ್ಲಿಕ್ಕೆ ಆ ಪರೀಕ್ಷೆಯನ್ನು ಕೂಡ ನಾವು ಮಾಡಿ ಇದನ್ನು ಕನ್ಫರ್ಮ್ ಮಾಡ್ಲಿಕ್ಕಾಗತ್ತೆ. ನಮ್ಮಲ್ಲಿ ಈ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಪ್ರಯೋಗಾಲಯ ಇದೆ, ಅದು ಸೆಂಟಿನಲ್ ಲ್ಯಾಬ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಇಡೀ ಜಿಲ್ಲೆಯದ್ದು ರಕ್ತದ ಮಾದರಿನ ಅಲ್ಲಿಗೆ ತರಿಸಿ ನಾವು ಅಲ್ಲಿ ಪರೀಕ್ಷೆ ಮಾಡ್ತೇವೆ. ಉಳಿದಂತೆ ನಮ್ಮ ಸಮೀಪದಲ್ಲಿ ಈ KMC ಮಣಿಪಾಲದಲ್ಲಿ ಇದೆ, MCVR ಅಂತ, ಆಮೇಲೆ KIMS ಹುಬ್ಬಳ್ಳಿಯಲ್ಲಿಯೂ ಕೂಡ ಇದೆ. ಇವೆಲ್ಲ ನಾವು ಈ ಪರೀಕ್ಷೆಯನ್ನು ನಡೆಸ್ತೇವೆ. ಆಮೇಲೆ ಈಗ ಒಂದು ಸಾರಿ ಡೆಂಗ್ಯೂ ಇದೆ ಅಂತ ಖಾತ್ರಿಪಡಿಸಿದ ನಂತರ ಯಾವ ರೀತಿ ಚಿಕಿತ್ಸೆಯನ್ನು ಪಡಿಬೇಕು? ನೀವು ಹೇಳಿದ್ರೆ ಈ ಪ್ಲಾಟ್ಲೆಟ್ಸ್ ಕೌಂಟ್ ಕೂಡ ಕಡಿಮೆ ಆಗ್ತದೆ ಅಂತ ಹೇಳಿ, ಈ ಹಿನ್ನೆಲೆಯಲ್ಲಿ ಈ ಚಿಕಿತ್ಸೆ ಹೇಗೆ? ಯೂಶುವಲಿ ಈ ಡೆಂಗಿ ಜ್ವರ ಬಂದಾಗ ಹೆಚ್ಚು ಭಯಪಡುವ ಅವಶ್ಯಕತೆ ಇಲ್ಲ. ಇದು ಕೂಡ ಎಲ್ಲಾ ಜ್ವರಗಳ ಹಾಗೆ ಸಾಮಾನ್ಯವಾದ ಒಂದು ವೈರಾಣುವಿದ ಜ್ವರ. ಎಲ್ಲಾ ವೈರಾಣು ಜ್ವರಕ್ಕೆ ಯಾವುದಕ್ಕೂ ನಿರ್ದಿಷ್ಟವಾದ ಚಿಕಿತ್ಸೆ ಅಂತೂ ಖಂಡಿತ ಇಲ್ಲ. ಏನು ಸಿಂಪ್ಟಮ್ಸ್ ಇರುತ್ತೆ, ಏನು ಅವನಿಗೆ ರೋಗ ಲಕ್ಷಣಗಳು ಇರುತ್ತದೆ, ಆ ರೋಗ ಲಕ್ಷಣಗಳ ಆಧಾರದ ಮೇಲೆ ನಾವು ಚಿಕಿತ್ಸೆ ಕೊಡುವಂತದ್ದು. ಯೂಶುವಲಿ ಜ್ವರ ಇದ್ದಾಗ, ಅತೀವ ಜ್ವರ ಆದಾಗ ನಾವು ಯೂಶುವಲಿ ಥಾಣೆಗೆ ಪಟ್ಟಿ ಹಾಕ್ಲಿಕ್ಕೆ ಹೇಳ್ತೇವೆ, ಮೇಯಲ್ಲಿ ಸ್ವಲ್ಪ ಕೋಲ್ಡ್ ಸ್ಪಾಂಜಿಂಗ್ ಮಾಡ್ಲಿಕ್ಕೆ ಹೇಳ್ತೇವೆ. ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಬಾಡಿ ಪೇನ್ ಎಲ್ಲ ತುಂಬಾ ಜಾಸ್ತಿ ಇದೆ ಅಂತನಾದ್ರೆ ಪ್ಯಾರಾಸಿಟಮಾಲ್ ಗುಳಿಗೆಯನ್ನು ಮಾತ್ರ ತಕೊಳ್ಬಹುದು. ಅದು ಬಿಟ್ಟು ಯಾವುದೇ ನೋವು ನಿವಾರಕ, ಅದು ನಿಮಸ್ಲೈಡ್ ಇರಬಹುದು, ಡೈಕ್ಲೋಫಿನಾಕ್ ಇರಬಹುದು, ಇದನ್ನೆಲ್ಲ ತಕೊಂಡ್ರೆ ಅದರಲ್ಲಿ ಕೂಡ ಪ್ಲೇಟ್ಲೆಟ್ ಕಣಗಳು ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಯೂಶ್ವಲಿ ಅದನ್ನ ನಾವು ತಕೊಳ್ಳಿಕ್ಕೆ ಅಡ್ವೈಸ್ ಮಾಡಲ್ಲ, ಓನ್ಲಿ ಪ್ಯಾರಾಸಿಟಮಾಲ್. ಆಮೇಲೆ ಒಂದ್ಸಲ ಜ್ವರ ಬಂದು ಹೋದ ಮೇಲೆ ನೀರಿನ ಅಂಶ ಕಡಿಮೆ ಆಗುವ ಕಾರಣ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಜಾಸ್ತಿ ಸೇವನೆ ಮಾಡಬೇಕು. ಅದು ನೀರೇ ಆಗ್ಬೇಕಾಗಿಲ್ಲ, ಎಲೆಕ್ಟ್ರಾಲ್ ಪೌಡರ್ ಹಾಕಿ ನೀರು ಕುಡಿಬಹುದು, ORS ಹಾಕಿ, ಅಥವಾ ಈ ಹಣ್ಣಿನ ರಸ ಕುಡಿಬಹುದು, ಗಂಜಿ ನೀರು ಕುಡಿಬಹುದು, ಯಾವುದೇ ತರಹದ ನೀರಾದ್ರೂ ಪರವಾಗಿಲ್ಲ. ಫ್ಲೂಯಿಡ್ಸ್ ಜಾಸ್ತಿ ಸೇವನೆ ಮಾಡಬೇಕು, ಅದರಲ್ಲೇ ಕಾಯಿಲೆ ಒಂದು 5-6 ದಿನದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಕ್ರಿಟಿಕಲ್ ಪೀರಿಯಡ್ ಅಂದ್ರೆ ಯಾವಾಗ ಆಂಟಿಬಾಡಿ ಪ್ರೊಡಕ್ಷನ್ ಶುರು ಆಗುತ್ತೆ ಆ ಟೈಮಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ. ಯೂಶ್ವಲಿ 7th-8th ಡೇ ವರೆಗೆ ಕಡಿಮೆ ಆಗ್ತಾ ಹೋಗ್ತದೆ. ಅದು ಸುಮಾರು 20,000-30,000 ವರೆಗೂ ಬರಬಹುದು, ಕೆಲವರಲ್ಲಿ 10,000 ಬಂದದ್ದು ಇದೆ. ಅವರಿಗೆ ತುಂಬಾನೇ ಕಡಿಮೆ ಆದ್ರೆ, ರಕ್ತಸ್ರಾವ ಎಲ್ಲ ಬಂದ್ರೆ ಅವರಿಗೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗಿ ಕೂಡ ಬರಬಹುದು. ಒಂದು ವೇಳೆ ಡಿಹೈಡ್ರೇಷನ್ ಎಲ್ಲ ಆದ್ರೆ ಅವನಿಗೆ, ಒಂದು ವೇಳೆ ಓರಲ್ ಫ್ಲೂಯಿಡ್ಸ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವರಿಗೆ ನಾವು IV ದ್ರಾವಣಗಳನ್ನು ನಾವು ಹಾಕ್ತೇವೆ. ಅದರ ಮೂಲಕ ಅವನ BP ಮೇಂಟೈನ್ ಆಗಬೇಕು, ಯಾವುದೇ ಕಾರಣಕ್ಕೂ BP ಕಡಿಮೆ ಆಗ್ಲಿಕ್ಕೆ ಬಿಡಬಾರದು. ರೆಸ್ಟ್ ತುಂಬಾ ಇಂಪಾರ್ಟೆಂಟ್. ಈಗ ಕೂಲಿ ಕೆಲಸ ಮಾಡುವವನು ಡೆಂಗು ಬಂತು, ನಂಗೆ ಏನ್ ತೊಂದರೆ ಇಲ್ಲ, ನಾನು ಸರಿ ಇದ್ದೇನೆ ಅಂತ ಹೋಗಿ ಕೂಲಿ ಕೆಲಸ ಮಾಡ್ತಾ ಹೋದ್ರೆ ಅವನ ಮೈಯಲ್ಲಿ ಡ್ರೈನ್ ಆಗ್ತಾ ಇರ್ತದೆ ಫ್ಲೂಯಿಡ್ಸ್, ಆಗ ಅವನು ಸೀರಿಯಸ್ ಆಗಿ ಸಾಮಾನ್ಯ ಸ್ವರೂಪದ ಡೆಂಗು ಇದ್ದದ್ದು ಡೆಂಗು ಹೆಮರೇಜಿಕ್ ಫೀವರ್ಗೆ ಹೋಗುವ ಸಾಧ್ಯತೆ ಕೂಡ ಇರ್ತದೆ. ಈ ಒಂದು ಮನೆಯಲ್ಲಿ ಒಬ್ಬರಿಗೆ ಡೆಂಗು ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಶಾಲೆಯಲ್ಲಿ ಒಬ್ರು ಒಂದು ಇಬ್ಬರಿಗೋ ವಿದ್ಯಾರ್ಥಿಗಳಿಗೆ ಬಂದಿದೆ ಅಂತ ಹೇಳಿ, ಅವರ ಒಂದು ಜವಾಬ್ದಾರಿ ಏನು, ಅಥವಾ ಮನೆಯವರ ಒಂದು ಜವಾಬ್ದಾರಿ ಏನು? ಒಂದು ವೇಳೆ ಯಾವುದೇ ಶಾಲೆ ಅಥವಾ ಯಾವುದೇ ಮನೆಯಲ್ಲಿ ಸಂಸ್ಥೆಯಲ್ಲಿ ಡೆಂಗು ಜ್ವರ ಬಂತು ಅಂತ ಹೇಳಿದ್ರೆ ಅವರು ಆದಷ್ಟು ಐಸೋಲೇಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಅದರ ಒಟ್ಟಿಗೆ ಅವ್ರು ಮಲಗುವಾಗ ಸೊಳ್ಳೆ ಪರದೆಗಳನ್ನು ಹಾಕಿ ಮಲಗುದು ಸೇಫ್, ಯಾಕಂದ್ರೆ ಅದು ಅವನಿಂದಾಗಿ ಬೇರೆಯವರಿಗೆ ಈ ಕಾಯಿಲೆ ಹರಡುದನ್ನು ಸ್ವಲ್ಪ ಮಟ್ಟಿಗಾದ್ರೂ ನಾವು ತಡೆಯಲಿಕ್ಕೆ ಸಾಧ್ಯ ಇದೆ. ಉಳಿದಂತೆ ಸೊಳ್ಳೆಗಳು ಯಾರನ್ನು ನೋಡುದಿಲ್ಲ, ಯಾರನ್ನು ಬೇಕಾದ್ರೆ ಕಚ್ಚಬಹುದು, ಅದರಿಂದಾಗಿ ಬೇರೆಯವರಿಗೆ ಬರುವ ಚಾನ್ಸಸ್ ಅಂತೂ ಇದ್ದೇ ಇದೆ. ಬಟ್ ಸ್ವಲ್ಪ ಮಟ್ಟಿಗೆ ನಾವು ತಡಿಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಎಲ್ಲ ಸೊಳ್ಳೆಯಿಂದಲೂ ಕೂಡ ಈ ರೋಗ ಬರುವ ಸಾಧ್ಯತೆ ಇಲ್ಲ? ಇಲ್ಲ, ಓನ್ಲಿ ಯಾವ ಸೊಳ್ಳೆ ಈ ಡೆಂಗು ವೈರಸ್ ಅನ್ನು ಹಿಡ್ಕೊಂಡು ತಿರುಗ್ತಾ ಇದೆ, ಒಂದು ವೇಳೆ ಅದರ ಸಂಪರ್ಕಕ್ಕೆ ನಾವು ಬಂದೇವು ಅಂತೇಳಿ ಆದ್ರೆ ಅದು ಖಂಡಿತವಾಗಿ ನಮ್ಗೆ ಈ ಕಾಯಿಲೆ ಹರಡುವ ಸಾಧ್ಯತೆ ಇರ್ತದೆ. ಅದಕ್ಕೂ ಜಾಸ್ತಿ ಹೇಳೋದಾದ್ರೆ ಯಾರಿಗೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ, ಅವರಿಗೆ ಯೂಶ್ವಲಿ ಈ ಕಾಯಿಲೆ ಬರುವ ಸಾಧ್ಯತೆ ಇರ್ತದೆ. ಇನ್ನೊಂದು, ನಾನು ಹೇಳುವಾಗ ಹೇಳಿದೆ ಡೆಂಗು ವೈರಸ್ಗಳಲ್ಲಿ ಸೀರೋ ಟೈಪ್ಗಳು, ಡೆಂಗು 1, 2, 3, 4 ಅಂತ ಇದೆ. ಈಗ ಒಬ್ಬನಿಗೆ ಫಸ್ಟ್ ಟೈಮ್ ಡೆಂಗು 1 ಇಂದ ಬಂತು, ಆಗ ಡೆಂಗು 1 ಇಂದ ಬಂದಾಗ ಅವನಿಗೆ ಅದರ ಅಗೇನ್ಸ್ಟ್ ಏನು IgM ಅಥವಾ IgG ಆಂಟಿಬಾಡೀಸ್ ಏನು ಉತ್ಪತ್ತಿ ಆಗಿದೆ ಅದು ಲೈಫ್ ಲಾಂಗ್, IgG ಅಂತೂ ಲೈಫ್ ಲಾಂಗ್ ಇರುತ್ತೆ. ಸೊ ಇನ್ನೊಂದ್ಸಲ ಡೆಂಗು 1 ಇಂದ ಅವನಿಗೆ ಡೆಂಗು ಜ್ವರ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಇನ್ ಕೇಸ್ ಅವನಿಗೆ ಡೆಂಗು 2 ವೈರಸ್ ಇಂದ ಬಂದ್ರೆ ಆಗ ಡೆಂಗು 1 ಗೆ ಉತ್ಪತ್ತಿಯಾದ ಪ್ರತಿರೋಧ ಏನಿದೆ ಅದು ಡೆಂಗು 2 ಒಟ್ಟಿಗೆ ಎಕ್ಸಾಗರೇಟ್ ಆಗಿ ಅಂದ್ರೆ ಓವರ್ ಆಗಿ ಅದು ರೆಸ್ಪಾಂಡ್ ಮಾಡಬಹುದು. ಆಗ ಸಾಮಾನ್ಯ ಸ್ವರೂಪದ ಜ್ವರಕ್ಕಿಂತ ಅವನಿಗೆ ತೀವ್ರ ಸ್ವರೂಪದ ಈ ಡೆಂಗು ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ಡೆಂಗು ಜ್ವರದ ಒಂದು ಮಾಹಿತಿಯನ್ನ ನೀಡುವ ದೃಷ್ಟಿಯಿಂದ ಮೇ ತಿಂಗಳಲ್ಲಿ ಒಂದು ದಿವಸ ಅಂತಲೂ ಕೂಡ ವಿಶೇಷವಾಗಿ ಅದನ್ನ ಆಚರಿಸಲಾಗ್ತಾ ಇದೆ. ಹಾಗೆ ಇನ್ನೊಂದು ಕಾಯಿಲೆ ಅಂತಂದ್ರೆ ಈಗ ಮಲೇರಿಯಾ ಅನ್ನುವಂತಹದ್ದು, ಬಹುಶಃ ಈ ಮಳೆಗಾಲದಲ್ಲಿ ಹೆಚ್ಚು ತೀವ್ರವಾಗಿ ಕಾಣುವಂತಹದ್ದು ಮಲೇರಿಯಾ, ಇದರ ಬಗ್ಗೆ ಹೇಳಿ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಈಗ ಪ್ರತಿ ವರ್ಷ 16 ಮೇಯನ್ನು ನಾವು ರಾಷ್ಟ್ರೀಯ ಡೆಂಗು ದಿನಾಚರಣೆಯನ್ನ ಆಚರಿಸ್ತೇವೆ. ಯೂಶ್ವಲಿ ಡೆಂಗು ಬರುವ ಚಾನ್ಸಸ್ ಜಾಸ್ತಿ ಇರುವುದು ಮಳೆಗಾಲ ಪ್ರಾರಂಭವಾದ ಮೇಲೆ ಅಂತ ನಾವು ಹೇಳ್ತೇವೆ. ಬಟ್ ಅದಕ್ಕೆ ಈಗ ಏನಾಗಿದೆ ಅಂದ್ರೆ ನೀರಿನ ಸ್ಕಾರ್ಸಿಟಿ ಇರುವಾಗ ಯಾವಾಗ ಬೇಕಾದ್ರೂ ಬರಬಹುದು. ಸೊ ಅದಕ್ಕೆ ಎವ್ರಿ ಇಯರ್ 16th ಮೇಯನ್ನು ನಾವು ರಾಷ್ಟ್ರೀಯ ಡೆಂಗು ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಅದರ ಜೊತೆಗೆ 24 ಏಪ್ರಿಲ್ ಅನ್ನು ನಾವು ವಿಶ್ವ ಮಲೇರಿಯಾ ದಿನವನ್ನಾಗಿ ಕೂಡ ನಾವು ಆಚರಣೆ ಮಾಡಿದ್ದೇವೆ. ಈಗ ಮುಂದಿನ ತಿಂಗಳು ಅಂದ್ರೆ ಜೂನ್ ತಿಂಗಳಲ್ಲಿ ನಾವು ಮಲೇರಿಯಾ ವಿರೋಧ ಮಾಸಾಚರಣೆಯನ್ನಾಗಿ ಆಚರಿಸ್ತೇವೆ. ಈ ಮಲೇರಿಯಾ ಕಾಯಿಲೆ ಕೂಡ ಸೊಳ್ಳೆಗಳಿಂದ ಬರುವಂತಹ ಕಾಯಿಲೆ. ಯೂಶ್ವಲಿ ಮಳೆಗಾಲದಲ್ಲಿ ಎಲ್ಲಿ ನೀರು ನಿಲ್ಲಿಕ್ಕೆ ಸಾಧ್ಯ ಇದೆ, ಎಸ್ಪೆಷಲಿ ಕಟ್ಟಡಗಳ ಮೇಲ್ಭಾಗದಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ನೀರು ನಿಲ್ಲುವ ಸಾಧ್ಯತೆ ಇರುವುದರಿಂದ ಅಲ್ಲಿ ಅನಾಫಿಲಿಸ್ ಸೊಳ್ಳೆಗಳ ಬ್ರೀಡಿಂಗ್ ಜಾಸ್ತಿ ಇರ್ತದೆ. ಒಂದು ವೇಳೆ ಆ ಸೊಳ್ಳೆಗಳಿಗೆ ಈ ಮಲೇರಿಯಾ ಹರಡುವಂತಹ, ಮಲೇರಿಯಾ ರೋಗ ತರುವಂತಹ ಪ್ಯಾರಾಸೈಟ್ ಸಿಕ್ಕಿದ್ರೆ ಅದು ಕಾಯಿಲೆ ಖಂಡಿತವಾಗಿ ಹರಡ್ತದೆ. ಆ ಕಾರಣಕ್ಕಾಗಿ ನಾವು ಮಲೇರಿಯಾ ವಿರೋಧಿ ಮಾಸವನ್ನಾಗಿ ಜೂನ್ ತಿಂಗಳನ್ನು ನಾವು ಆಚರಣೆ ಮಾಡ್ತೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಎಲ್ಲಾ ಕೀಟಜನ್ಯ ರೋಗಗಳ ಬಗ್ಗೆ, ಮಲೇರಿಯಾ ಮಾತ್ರ ಅಲ್ಲ, ಡೆಂಗು, ಮಲೇರಿಯಾ, ಮಿದುಳು ಜ್ವರ, ಆನೆಕಾಲು ರೋಗ, ಚಿಕನ್ ಗುನ್ಯಾ, ಎಲ್ಲಾ ಕೀಟಜನ್ಯ ರೋಗಗಳ ಕುರಿತು ಮಾಹಿತಿಯನ್ನು ನೀಡುವ ಕಾರ್ಯಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ತಾರೆ. ಅದೇ ರೀತಿ ಜುಲೈ ತಿಂಗಳಲ್ಲಿ ಡೆಂಗ್ಯೂ ವಿರೋಧಿ ಮಾಸವನ್ನಾಗಿ ಕೂಡ ನಾವು ಆಚರಣೆ ಮಾಡ್ತೇವೆ. ಒಟ್ಟಿನಲ್ಲಿ ಸೊಳ್ಳೆಯಿಂದ ಹರಡುವಂತಹ ರೋಗಗಳ ಬಗ್ಗೆ ನಾವು ಜನಜಾಗೃತಿಯನ್ನ ಮೂಡಿಸಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಅದನ್ನು ಅನುಸರಿಸಿದ್ರೆ ಬಹುಶಃ ಬೇರೆಯವರಿಗೂ ಹರಡುವುದನ್ನು ಕೂಡ ನಾವು ತಪ್ಪಿಸುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಈ ಒಂದು ಹಂತದಲ್ಲಿ ನಮ್ಮ ಕೇಳುಗರು ಏನ್ ಹೇಳೋದಕ್ಕೆ ಬಯಸ್ತೀರಿ ಡೆಂಗ್ಯೂ ನಿರ್ವಹಣೆ ಬಗ್ಗೆ? ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇದು ಆರೋಗ್ಯ ಇಲಾಖೆಯಿಂದ ಮಾತ್ರ ಖಂಡಿತವಾಗಿ ಈ ಕಾಯಿಲೆ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹಲವಾರು ಡಿಪಾರ್ಟ್ಮೆಂಟ್ಗಳು ಅಂದ್ರೆ ಇಲಾಖೆಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕಾಗ್ತದೆ. ಅದು ಮುಖ್ಯವಾಗಿ ಈ ಪಂಚಾಯತ್, ರಾಜ್ಯ ಇಲಾಖೆ ಇರಬಹುದು, ನಗರ ಅಭಿವೃದ್ಧಿ ಇಲಾಖೆ ಇರಬಹುದು, ಅಥವಾ ಲೋಕೋಪಯೋಗಿ ಇಲಾಖೆ ಇರಬಹುದು, ಇನ್ನು ನೆಕ್ಸ್ಟ್ ಈಗ ಮೀನುಗಾರಿಕೆಗೆ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ವಲಸೆ ಕಾರ್ಮಿಕರು ಬರ್ತಾರೆ. ಅವರು ಕೂಡ ಬರುವಾಗ ಈ ಮಲೇರಿಯಾ, ಡೆಂಗಿ ಅಂತ ಕಾಯಿಲೆ ಅಂತ ಇರಬಹುದು. ಆಗ ನಾವು ಅವರನ್ನು ಕೂಡ ಸ್ಕ್ರೀನ್ ಮಾಡುವ, ಬಂದ ತಕ್ಷಣ ಒಮ್ಮೆ ನಾವು ಅವರನ್ನು ಸ್ಕ್ರೀನ್ ಮಾಡುವ ಇದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತೇವೆ. ಹೀಗೆ ವಿವಿಧ ಇಲಾಖೆಗಳ ಸಹಕಾರ ಇದ್ರೆ ಖಂಡಿತವಾಗಿ ಈ ಕಾಯಿಲೆಗಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಆರೋಗ್ಯ ಇಲಾಖೆಯೊಂದಿಗೆ ನಾಗರಿಕರು, ಸಾರ್ವಜನಿಕರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ನಮ್ಗೆ ಈ ಕಾಯಿಲೆಯನ್ನು ನಿಯಂತ್ರಿಸಬಹುದು, ತಡೆಗಟ್ಟಲಿಕ್ಕೆ ಕೂಡ ಸಾಧ್ಯ ಇದೆ. ಬಹಳ ಸಂತೋಷ ಡಾಕ್ಟರ್ ರಮೇಶ್ ರಾವ್ ಅವರೇ. ಡೆಂಗ್ಯೂ ಜ್ವರ ಅಂದ್ರೆ ಏನು, ಯಾಕಾಗಿ ಬರ್ತದೆ, ಅದರ ಲಕ್ಷಣಗಳು ಯಾವ ರೀತಿ ಇರ್ತದೆ, ಹಾಗೆ ಇದು ಹರಡದ ಹಾಗೆ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ, ಈ ಬಗ್ಗೆಯೂ ಕೂಡ ಸಾಕಷ್ಟು ವಿವರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಡೆಂಗ್ಯೂ ಜ್ವರಕ್ಕೆ ಕಾರಣಗಳು ಮತ್ತು ತಡೆಗಟ್ಟುವಿಕೆ, ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾ ರಮೇಶ್ ರಾವ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ವಿಶ್ವದಲ್ಲಿ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ. ನಮ್ಮ ದೇಶವು ವಿವಿಧ ಬಗೆಯ ಹವಾಮಾನ ಸ್ಥಿತಿಯನ್ನು ಹೊಂದಿರುವುದರಿಂದ ವೈವಿಧ್ಯಮಯ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯಲು ಸಾಧ್ಯವಾಗುತ್ತೆ. ಭಾರತದಲ್ಲಿ ಹಣ್ಣು ಮತ್ತು ತರಕಾರಿಗಳ ವಾರ್ಷಿಕ ಉತ್ಪಾದನೆಯು ಸುಮಾರು 94 ಟನ್ಗಳಷ್ಟಿದೆ. ಈ ಬೆಳೆಗಳು ಕಡಿಮೆ ಜೀವಿತಾವಧಿ ಹೊಂದಿರುವುದರಿಂದ ಶೇಕಡ 30-35 ಸಾರಿಗೆ ಮತ್ತು ವಿತರಣೆ ಸಮಯದಲ್ಲಿ ನಾಶವಾಗುತ್ತೆ. ಇನ್ನು ಕೇವಲ ಶೇಕಡ 2 ಮಾತ್ರವೇ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಸಂಸ್ಕರಿಸಲಾಗ್ತಾ ಇದೆ. ಈ ಜಾಗತಿಕ ತಾಪಮಾನದ ಅತಿರೇಕ ಏರಿಕೆಯಿಂದ ತಾಜಾ ಹಣ್ಣು ಮತ್ತು ತರಕಾರಿಗಳು ಹಾಳಾಗ್ತಾ ಇದೆ. ಆಹಾರ ಸಂಸ್ಕರಣಾ ಉಪಕರಣಗಳಾದ ರೆಫ್ರಿಜರೇಟರ್, ಕೂಲಿಂಗ್ ಚೇಂಬರ್ಸ್ ಬಳಸಿ ತಾಜಾ ಉತ್ಪನ್ನಗಳ ಜೀವಿತಾವಧಿಯನ್ನು ಕ್ರಮೇಣ ಹೆಚ್ಚಿಸಬಹುದು. ಆದರೆ ಈ ಉಪಕರಣಗಳನ್ನು ಮಾರುಕಟ್ಟೆಯಲ್ಲಿ ಖರೀದಿಸಲು ದುಬಾರಿ ಹಣ ವೆಚ್ಚವಾಗುತ್ತೆ. ಜೊತೆಗೆ ಸದಾ ವಿದ್ಯುತ್ ಒದಗಿಸಬೇಕಾಗುತ್ತೆ. ಅಲ್ಲದೆ ಶೈತ್ಯೀಕರಣದ ಉಪಕರಣದ ಚಲಾವಣೆ ಮತ್ತು ನಿರ್ವಹಣೆ ಕೂಡ ದುಬಾರಿ. ಆದರೆ ರೈತರಿಗೆ ಹಾಗೂ ಸಾಮಾನ್ಯ ಜನರಿಗೆ ತೋಟದಲ್ಲಿ ಹಣ್ಣು ಮತ್ತು ತರಕಾರಿ ಸಂಗ್ರಹಣೆಗಾಗಿ ಪ್ರಾಯೋಗಿಕ ಮತ್ತು ಕಡಿಮೆ ವೆಚ್ಚದ ಪರ್ಯಾಯ ಮಾರ್ಗವಿದೆ. ಅದುವೇ ಆವಿಯಾಗುವ ಕೂಲಿಂಗ್ ಚೇಂಬರ್ಗಳು, ಶೂನ್ಯ ಶಕ್ತಿಯ ತಂಪಾದ ಕೋಣೆಗಳು, ಜೀರೋ ಎನರ್ಜಿ ಕೂಲಿಂಗ್ ಚೇಂಬರ್ಸ್. ಇದು ಆವಿಯಾಗುವ ತಂಪಾಗಿಸುವಿಕೆಯ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಇದನ್ನ ಪ್ರಥಮವಾಗಿ 1983 ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಇದನ್ನ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. ಸ್ಥಳೀಯವಾಗಿ ಲಭ್ಯವಿರುವಂತಹ ಕಚ್ಚಾ ವಸ್ತುಗಳಾದ ಇಟ್ಟಿಗೆಗಳು, ಮರಳು, ಬಿದಿರು, ಒಣಹುಲ್ಲು, ಸೆಣಬಿನ ಬಟ್ಟೆ ಇತ್ಯಾದಿಗಳನ್ನು ಬಳಸಿಕೊಂಡು ಚೇಂಬರ್ಗಳನ್ನು ಸುಲಭವಾಗಿ ನಿರ್ಮಿಸಬಹುದು. ದಿನಕ್ಕೆ 1-3 ಬಾರಿ ಕೋಣೆಗಳಿಗೆ ನೀರು ಹಾಕಲು, ಕೋಣೆಗಳನ್ನು ನೆರಳಿನ ಮತ್ತು ಚೆನ್ನಾಗಿ ಗಾಳಿ ಇರುವ ಪ್ರದೇಶಗಳಲ್ಲಿ ಇರಿಸಲು ಅನುಕೂಲವಿದ್ದರೆ ಈ ಶೂನ್ಯ ಶಕ್ತಿಯ ತಂಪಾದ ಕೋಣೆಗಳು ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತವೆ. ಈ ಶೂನ್ಯ ಶಕ್ತಿಯ ತಂಪಾದ ಕೋಣೆಗಳು ವಿದ್ಯುತ್ ಬಳಕೆಯಿಲ್ಲದೆ ಹಣ್ಣು ಮತ್ತು ತರಕಾರಿಗಳನ್ನು ತಾಜಾವಾಗಿಡಲು ಸರಳ ಹಾಗೂ ಅಗ್ಗದ ಮಾರ್ಗವಾಗಿ ಪರಿಣಾಮಕಾರಿಯಾಗಿದೆ. ಮೇಲ್ಮೈಯಿಂದ ನೀರಿನ ಆವಿಯಾಗುವಿಕೆಯ ಶಾಖವನ್ನು ತೆಗೆದುಹಾಕಿ ತಂಪಾಗಿಸುವ ಪರಿಮಾಣವನ್ನು ಉಂಟುಮಾಡುತ್ತೆ. ಇದು ತರಕಾರಿ ಶೇಖರಣಾ ಜೀವಿತಾವಧಿಯನ್ನು ಕೂಡ ಸುಧಾರಿಸುತ್ತೆ. ಸಾಮಾನ್ಯವಾಗಿ ಮನೆಯ ಮಣ್ಣಿನ ಮಡಕೆ ಕೂಲರ್ಗೆ ಹೋಲಿಸಿದರೆ ಈ ಚೇಂಬರ್ಗಳು ಹೆಚ್ಚು ದೊಡ್ಡದಾಗಿವೆ ಮತ್ತು ಅದರಿಂದ ದೊಡ್ಡ ಉತ್ಪಾದನಾ ಪ್ರಮಾಣಗಳು, ಕೃಷಿ ಗುಂಪುಗಳು, ಕೃಷಿ ಸಹಕಾರಿಗಳನ್ನು ಹೊಂದಿರುವ ರೈತರಿಗೆ ಹೆಚ್ಚು ಅನುಕೂಲ.

ತ್ರೋಣಿ ಮಾರಮಣಿಯ ಕೋಲ ಮನಿಗೋಗೆ ಕೋಲ ವಾರಿಗಿ ಗೆಳತ್ಯವ